ದ್ವಿಗುಣಗೊಳಿಸೋದು, ಆದಾಯ ದ್ವಿಗುಣಗೊಳಿಸೋದು. ಅದಕ್ಕೆ ಇದು ಒಂದು ಬಹಳ ಸರಳವಾದಂಥ ವಿಧಾನ. ಎಷ್ಟೋ ಕಳೆ ಸಸ್ಯಗಳನ್ನು ನಾವು ಈ ರೀತಿ ಬಳಸ್ಕೋಬೋದು. ಸೊ ನಮ್ಮಲ್ಲೇ ನಮ್ಮ ಹೊಲದಲ್ಲಿ ಇರೋ ಇದ್ರ ಜೊತೆಗೆ ನಮ್ಮ ಎಕ್ಕದ ಗಿಡ ಯೂಸ್ ಮಾಡ್ಕೋಬೋದು. ಬಹಳ ಸರಳವಾಗಿ ಸಿಗ್ತವೆ, ಎಲ್ಲೋ ಬೇರೆ ಕಡೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇದುವರೆಗೆ ಬದನೆ ಮತ್ತು ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ಕೆ ರಾಮೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಈ ಸಂದರ್ಶನದ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಲಿಸುವಿರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಷರ ಜ್ಞಾನದೊಂದಿಗೆ ಕೃಷಿ ಅನುಭವ ಪಡೆಯೋದಕ್ಕೆ ಹೊಲಕ್ಕೆ ಇಳಿದ ಯುವ ರೈತ ಚೇತನ್ ಕರಿಗಾರ. ಇವರು ಏಕ ಬೆಳೆಯನ್ನು ನಂಬಿಲ್ಲ, ಬಹು ಬೆಳೆಯಲ್ಲಿ ಭದ್ರತೆಯನ್ನು ಕಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಯುವ ಕೃಷಿಕ ಚೇತನ ಗಣಪತಿ ಕರಿಗಾರ ಅವರು ITI ಓದಿದ್ದಾರೆ. 6 ವರ್ಷಗಳಿಂದ ಆದಾಯ ನೀಡುವಂತಹ ಹಣ್ಣು ಹೂವು ಪಶುಸಂಗೋಪನೆ ಆಧಾರಿತ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟು 9 ಎಕರೆ ಜಮೀನಿದೆ. ಉತ್ತಮ ನೀರಿನ ಸೌಕರ್ಯ, ಕಬ್ಬು, ಗೋವಿನ ಜೋಳ, ಅರಿಶಿಣ ಇವರು ಬೆಳೆಯುವಂತಹ ಮುಖ್ಯ ಬೆಳೆಗಳು. ಎಲ್ಲ ಬೆಳೆಗಳಿಗೂ ಕೂಡ ಹನಿ ನೀರಿನ ಸೌಲಭ್ಯ ಮಾಡಿಕೊಂಡಿದ್ದಾರೆ. ಕಬ್ಬನ್ನು 4 ಅಡಿ ಅಂತರದಲ್ಲಿ ನಾಟಿ ಮಾಡಿದರೆ ಅಂತರ ಬೆಳೆಯಾಗಿ 2 ಸಾಲು ಶೇಂಗಾ ಹಾಗೂ 1 ಸಾಲು ಸಿಹಿ ಗೋವಿನ ಜೋಳ ಸಾಗುವಳಿ ಮಾಡಿದ್ದಾರೆ. ಕಬ್ಬಿಗೆ ಹನಿ ನೀರಿನ ಮೂಲಕ ರಸಾವರಿ ಪೂರೈಕೆ ಮಾಡ್ತಾರೆ. ಇವರಿಗೆ ಒಟ್ಟು 22 ಚೀಲ ಕಡಲೆಕಾಯಿ ಸಿಕ್ಕಿದೆಯಂತೆ. ಪ್ರತಿ ಚೀಲಕ್ಕೆ 1,500 ರೂಪಾಯಿ ತರದಲ್ಲಿ ಮಾರಾಟ ಆಗಿದೆ. ಒಟ್ಟು 30,000 ಲಾಭವನ್ನು ಪಡ್ಕೊಂಡಿದ್ದಾರೆ. ಸಿಹಿ ಗೋವಿನ ಜೋಳದಿಂದ 10,000 ಲಾಭ ಪಡೆದಿದ್ದಾರೆ. ಉಳಿದದ್ದು ಇವರ ಜಾನುವಾರುಗಳಿಗೆ ಮೇವಾಗುತ್ತೆ. ಕಬ್ಬು ಬೆಳವಣಿಗೆ ಹಂತದಲ್ಲಿದೆ. ಕಬ್ಬಿಗೆ ಇವರು ಕೊಡುವಂತಹ ಗೊಬ್ಬರದಿಂದ ಕಡಲೆಕಾಯಿ ಹಾಗೂ ಸಿಹಿ ಗೋವಿನ ಜೋಳವನ್ನು ಬೆಳೆದು ಇವರು ಲಾಭವನ್ನು ಪಡೆದಿದ್ದಾರೆ. 1 ಎಕರೆಯಲ್ಲಿ ಪಪ್ಪಾಯನ್ನು ಕೂಡ ನಾಟಿ ಮಾಡಿದ್ದಾರೆ. ಇದು ಹೇಗೆ ಅಂತ ಅಂದರೆ 8 ಅಡಿ ಉದ್ದ 5 ಅಡಿ ಅಗಲ ಈ ಅಂತರದಲ್ಲಿ ಪಪ್ಪಾಯ ತೈವಾನ್ ತಳಿ ನಾಟಿ ಮಾಡಿದ್ದಾರೆ. ಸಾಲಿನ ಮಧ್ಯ ಚೆಂಡು ಹೂವನ್ನು ಸಾಗುವಳಿ ಮಾಡಿದ್ದಾರೆ. ನಾಟಿಗೆ ಮೊದಲು ಸೆಣಬಿನ ಹಸಿರೆಲೆಯನ್ನು ಮಣ್ಣಿಗೆ ಸೇರಿಸಿದ್ದಾರೆ. 14 ಕ್ವಿಂಟಾಲ್ ಚೆಂಡು ಹೂವು ಕೂಡ ಸಿಕ್ಕಿದೆ. ಇದು ಕೆಜಿಗೆ 80 ರೂಪಾಯಿ ತರ ಮಾರಾಟ ಆಯ್ತಂತೆ. ಇವರ ಖರ್ಚೆಲ್ಲ ಕಳೆದು ಇವರಿಗೆ ಸಿಕ್ಕಿರುವಂತಹ ಲಾಭ ಒಟ್ಟು 95,000 ರೂಪಾಯಿ. ಇವರು ಯಾವುದೋ ಒಂದು ಖಾಸಗಿ ಕಂಪನಿ ಜೊತೆ ಪಪ್ಪಾಯ ಖರೀದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. ಯಥೇಚ್ಛವಾಗಿ ರಸಾವರಿ ಕೊಡ್ತಾ ಇರೋದ್ರಿಂದ ಗಿಡದಲ್ಲಿ ಸರಾಸರಿ 2-3 ಕೆಜಿ ತೂಗುವಂತಹ 40-50 ಫಲ ಬಿಟ್ಟಿದೆ. ಕಟಾವು ಮುಂದುವರಿದಂತೆ ಮತ್ತೆ ಮತ್ತೆ ಮೇಲ್ಭಾಗದಲ್ಲಿ ಹೂವು, ಅದು ಕಾಯಾಗಿ ಹಣ್ಣಾಗ್ತಾ ಇದೆ. 3 ಕಟಾವಿನಲ್ಲಿ 25 ಕ್ವಿಂಟಾಲ್ ಫಸಲು ಇವರಿಗೆ ಸಿಕ್ಕಿದೆ. ಮತ್ತೆ ಈಗ ಕಟಾವಿಗೆ ಆ ಮರಗಳು ಸಜ್ಜಾಗಿ ನಿಂತಿದೆ. 2 ಎಕರೆ ಅರಿಶಿನ ಬೆಳೆದಿದ್ದಾರೆ, ಅದು ಕೂಡ ಈಗ ಬೆಳವಣಿಗೆ ಹಂತದಲ್ಲಿದೆ. ಜೀವಸಾರ ಘಟಕದಿಂದ ರಸಾವರಿ ಬರಬೇಕಾದ್ರೆ ಏನಾಗತ್ತೆ, ಅದರಲ್ಲಿ ಕೆಲವೊಂದ್ಸತಿ ಸೂಕ್ಷ್ಮವಾಗಿರುವಂತಹ ಕಸ ಕಡ್ಡಿ ಇರುತ್ತೆ, ಇದು ಫಿಲ್ಟರ್ಗೆ ಹೋಗಿ ಸಿಕ್ಕಾಕೊಂಡ್ರೆ ಇದರಿಂದ ರಸಾವರಿ ಸರಿಯಾಗಿ ಗಿಡಗಳಿಗೆ ಬರೋದಕ್ಕಾಗೋದಿಲ್ಲ. ಅದನ್ನು ಸರಿ ಮಾಡಬೇಕು ಅಂದರೆ ಈ ತ್ಯಾಜ್ಯನ ಹೊರಗಡೆ ತೆಗಿಬೇಕು. ಇದೇನಾಗುತ್ತೆ, ಸಮಯ ಹಾಗೂ ಶ್ರಮ ಎರಡೂ ಬೇಕು. ಅದಕ್ಕಾಗಿ ಇವರೇ ಒಂದು ಸಾಧನನ ಸಿದ್ಧ ಮಾಡ್ಕೊಂಬಿಟ್ಟಿದ್ದಾರೆ. ಅದು ಹೇಗಪ್ಪ ಅಂತ ಅಂದರೆ 10 ಮಿಲಿಮೀಟರ್ ದಪ್ಪನಾಗಿರುವಂತಹ ಕಬ್ಬಿಣದ ಸರಳನ್ನು ಬಳಸಿ 2 ಅಡಿ ಅಗಲ 2 ಅಡಿ ಉದ್ದ 4 ಅಡಿ ಎತ್ತರದ ಆ ಒಂದು ಅಚ್ಚನ್ನು ತಯಾರು ಮಾಡ್ಕೊಂಡಿದ್ದಾರೆ, ಅಂದರೆ ಫ್ರೇಮ್. ಮೇಲ್ಭಾಗ ಓಪನ್ ಇರುತ್ತೆ. ತಳ ಹಾಗೂ ಸುತ್ತಲಿನ ನಾಲ್ಕು ಭಾಗ ಸರಳುಗಳಿಂದ ಮಾಡಲ್ಪಟ್ಟಿದೆ. ಈ ಅಚ್ಚನ್ನು ಒಂದು ನೈಲಾನ್ ಸೀರೆಯಿಂದ ಕವರ್ ಮಾಡಿಬಿಟ್ಟಿದ್ದಾರೆ. ಟ್ಯಾಂಕ್ನಲ್ಲಿ ರಸಾವರಿ ಸಂಗ್ರಹ ಆದಾಗ ಈ ಅಚ್ಚಿಗೆ ಸೀರೆಯ ಕವರ್ನ ಹೊದಿಸ್ಬಿಟ್ಟು ಅದನ್ನು ಆ ಟ್ಯಾಂಕ್ಗೆ ಇಳಿಸ್ಬಿಡ್ತಾರೆ. ಅದೇನಾಗುತ್ತೆ, ಮೇಲ್ಭಾಗದಲ್ಲಿ ಆ ಹೆಚ್ಚುವರಿ ಕಸ ಎಲ್ಲ ಅದರಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಈ ರಸಾವರಿಯಲ್ಲಿ ಅಚ್ಚು ಮುಳುಗ್ತಾ ಇದ್ದ ಹಾಗೆ ಸೀರೆಯಿಂದ ದ್ರಾವಣ ಸೋಸಿ ಒಳಗಡೆ ಸಂಗ್ರಹಣೆ ಆಗುತ್ತೆ. ಅಂದರೆ ಆ ಕಸ ಕಡ್ಡಿ ಎಲ್ಲ ಈ ಸೀರೆ ಮೇಲ್ಗಡೆನೇ ಸಿಕ್ಕಾಕೊಂಡ್ಬಿಡುತ್ತೆ. ಮೋಟಾರ್ ಚಾಲನೆ ಮಾಡಿದಾಗ ಪೈಪ್ ಮೂಲಕ ರಸಾವರಿ ಹನಿ ನೀರಿನ ಮೂಲಕ ಸರಿಯಾಗಿ ಬೆಳೆಗೆ ತಲುಪುತ್ತೆ. ನೀರಿನಂಶ ಕಡಿಮೆ ಆದಾಗ ಈ ಚೌಕಟ್ಟನ್ನು ಹೊರಗಡೆ ತೆಗೆದುಬಿಡ್ತಾರೆ. ಜೀವಸಾರ